ಆಲ್ ಟೈಪ್ ಆಫ್ ವೆದರ್ ಕಂಡೀಷನ್ಸ್, ನಮ್ಮ ಎಲ್ಲಾ ರೀತಿಯ ಹವಾಮಾನ ಪರಿಸ್ಥಿತಿಗಳಿಗೆ ಜೊತೆಗೆ ಜೂಜಾಟ ಅಂತಾನೆ ನಾವು ಕೃಷಿಯನ್ನ ಪರಿಗಣಿಸ್ತೇವೆ. ಈ ಅನಿಶ್ಚಿತತೆಯಲ್ಲಿ ನಿಶ್ಚಿತ ಆದಾಯವನ್ನು ಪಡೆದುಕೊಳ್ಳಿಕ್ಕೋಸ್ಕರ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ರೈತರಿಗೆ ನಿಶ್ಚಿತ ಆದಾಯವನ್ನ ಈ ಅನಿಶ್ಚಿತತಾ ಸಂದರ್ಭಗಳಲ್ಲಿ ದೊರಕಿಸಿಕೊಡ್ಲಿಕ್ಕೋಸ್ಕರ ಒಂದು ಉತ್ತಮವಾದಂತಹ ವಿಮಾ ಯೋಜನೆಯನ್ನ ಜಾರಿಗೊಳಿಸಿದ್ರು. ಇದು 2016ರಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತ ಹೇಳಿ 2016ರಿಂದ ಇದನ್ನ ಪ್ರಾರಂಭ ಮಾಡಿದ್ದಾರೆ. ಇದನ್ನ ರಾಜ್ಯ ಸರ್ಕಾರ ಒಟ್ಟುಗೂಡಿ ನಮ್ಮ ರಾಜ್ಯದಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತ ಹೇಳಿ ನಾವು ಜಾರಿಗೊಳಿಸ್ತಾ ಇದ್ದೇವೆ. ಪ್ರತಿ ವರ್ಷ ಮುಂಗಾರು ಮತ್ತು ಹಿಂಗಾರು ಹಂಗಾಮಿಗೆ ನಾವು ಇನ್ಶೂರೆನ್ಸ್ ಅನ್ನ ನಾವು ಒಳಪಡಿಸ್ತೇವೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಜಾರಿಗೊಳಿಸಿದ ಮುಖ್ಯ ಉದ್ದೇಶ ಅಂತಂದ್ರೆ ನಮ್ಮ ರೈತರಿಗೆ ಒಂದು ನಿಶ್ಚಿತ ಆದಾಯವನ್ನು ದೊರಕಿಸಿಕೊಡೋದಾಗಿರುತ್ತೆ. ಸೊ ಇದರದು ಮೂಲ ಯಾರ್ಯಾರು ಒಳಪಡ್ತಾರೆ, ಹೇಗೆ ಅದು ನಡ್ಕೊಂಡು ಹೋಗುತ್ತೆ ಅಂತ ಹೇಳೋದಾದ್ರೆ, ಮೊದಲನೇದಾಗಿ ನಮ್ಮಲ್ಲಿ ಎಲ್ಲಾ ರೀತಿಯಾದಂತಹ ಲೋನಿ ಮತ್ತು ನಾನ್ ಲೋನಿ ಫಾರ್ಮರ್ಸ್ ಅಂತ ಹೇಳ್ತೀವಿ, ಸಾಲ ಪಡೆದಿರುವಂತಹ ರೈತರು ಮತ್ತು ಸಾಲ ಪಡೆದೇ ಇರೋ ರೈತರು. ಸಾಲ ಪಡೆದಿರೋ ರೈತರಿಗೆ ಇದು ಕಂಪಲ್ಸರಿ ಆಗಿರ್ತದೆ. ಆದ್ರೆ ಅದರಲ್ಲಿ ಒಂದು ಅವಕಾಶ ಏನಿದೆ ಅಂತಂದ್ರೆ, ಸಾಲ ಪಡೆದಂತಹ ರೈತ ತಾನು ವಿಮೆಗೆ ಒಳಪಡಲು ಇಚ್ಛಿಸದಿದ್ದಲ್ಲಿ ವಿಮೆಯ ಕಂತು ಪಾವತಿ ಮಾಡಲಿಕ್ಕೆ ಕೊನೆಯ ದಿನಾಂಕಕ್ಕಿಂತ 7 ದಿನ ಮುಂಚಿತವಾಗಿ ಅವರು ಬ್ಯಾಂಕಿಗೆ ಹೋಗಿ ಬ್ಯಾಂಕ್ ಮ್ಯಾನೇಜರ್ ಹತ್ರ ಇಲ್ಲ ನಾನು ಈ ಬೆಳೆಗೆ ವಿಮೆಗೆ ಒಳಪಡೋದಿಲ್ಲ ಅಂತ ಹೇಳಿ ಅವರು ಒಂದು ಬರೆದುಕೊಟ್ರೆ ಅದನ್ನ ಅವರು ಕೈ ಬಿಡ್ತಾರೆ. ಅದರ್ವೈಸ್ ಎಲ್ಲಾ ಲೋನಿ ಫಾರ್ಮರ್ಸ್ಗೆ ಕ್ರಾಪ್ ಇನ್ಶೂರೆನ್ಸ್ ಕಡ್ಡಾಯ ಆಗಿರುತ್ತೆ. ಅದಲ್ಲದೆ ವಾಲಂಟಿಯರ್ಸ್ ಅಂದ್ರೆ ಕ್ರಾಪ್ ಲೋನ್ಗಳನ್ನ ಪಡೆದೇ ಇರುವಂತ ರೈತರು ಅವರು ವಿಮೆಗೆ ಒಳಪಡಬಹುದು ವಾಲಂಟರಿ ಆಗಿ. ಅವರೇ ವಿಮಾ ಕಂತನ್ನ ಅವ್ರ ಏನು ನಿಗದಿತ ದಿನಾಂಕ ಇದೆ ನಿಗದಿತ ದಿನಾಂಕದೊಳಗಡೆ ವಿಮಾ ಕಂತನ್ನ ಪಾವತಿಸಿದಲ್ಲಿ ಅವರು ಸಹ ಈ ವಿಮೆಯ ವ್ಯಾಪ್ತಿಗೆ ಒಳಪಡಬಹುದಾಗಿರುತ್ತೆ. ಅದಲ್ಲದೆ ಪ್ರೀಮಿಯಂ ಎಷ್ಟು ಪಾವತಿ ಮಾಡ್ತಾರೆ ಅಂತ ಹೇಳಿದ್ರೆ, ಮುಂಗಾರು ಹಂಗಾಮಿನಲ್ಲಿ 2% ಪ್ರೀಮಿಯಂ ಅಮೌಂಟ್ ಅನ್ನ ಅವರು ಪಾವತಿ ಮಾಡ್ತಾರೆ. ಇನ್ನು ಉಳಿದಂತದ್ದು ಇನ್ನು 98% ಹೇಗೆ ಮಾಡ್ತಾರೆ ಅಂತಂದ್ರೆ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ಸಮಭಾಗವಾಗಿ 49% ರಾಜ್ಯ ಸರ್ಕಾರ 49% ಕೇಂದ್ರ ಸರ್ಕಾರ ಉಳಿದಂತಹ ಪ್ರೀಮಿಯಂ ಮೊತ್ತವನ್ನು ಭರಿಸಿ ಒಟ್ಟಾರೆ ಪ್ರೀಮಿಯಂ ಮೊತ್ತವನ್ನು ನಾವು ಕಂಪನಿಗೆ ಜಮಾ ಮಾಡ್ತೇವೆ. ಸೊ ಇದು ಇನ್ಶೂರೆನ್ಸ್ ಅಲ್ಲಿ ಪ್ರೀಮಿಯಂನ ಕ್ಯಾಲ್ಕುಲೇಟ್ ಮಾಡೋ ರೀತಿ. ಅದಲ್ಲದೆ ಆರ್ಟಿಕಲ್ಚರ್ ಮತ್ತು ಕಮರ್ಷಿಯಲ್ ಬೆಳೆಗಳಿಗೆ, ವಾಣಿಜ್ಯ ಮತ್ತು ತೋಟಗಾರಿಕೆ ಬೆಳೆಗಳಿಗೆ ಅವರು 5% ಪ್ರೀಮಿಯಂ ಅನ್ನು ರೈತರು ಪಾವತಿ ಮಾಡಬೇಕಾಗುತ್ತೆ. ಈ ಯಾವ್ಯಾವ ಬೆಳೆಗಳಿಗೆ ಅಧಿಸೂಚನೆಯನ್ನ ಮಾಡಲಾಗಿದೆ, ಯಾವ ಬೆಳೆಯನ್ನ ಬೆಳೆದಿರತಕ್ಕಂತ ರೈತರು ಈ ಕೃಷಿ ವಿಮೆಗೆ ಒಳಪಡಬಹುದು? ಹಾಸನ ಜಿಲ್ಲೆಗೆ ನಾವು ನೋಡೋದಾದ್ರೆ, ಭತ್ತದಲ್ಲಿ ನೀರಾವರಿ, ಭತ್ತದಲ್ಲಿ ಮಳೆಯಾಶ್ರಿತ, ರಾಗಿ ಮಳೆಯಾಶ್ರಿತ, ರಾಗಿ ನೀರಾವರಿ, ಮುಸುಕಿನ ಜೋಳ ನೀರಾವರಿ ಮಳೆಯಾಶ್ರಿತ ಎರಡು, ಅದಲ್ಲದೆ ಮೇವಿನ ಜೋಳ ಮಳೆಯಾಶ್ರಿತ, ಮತ್ತು ಸಾಮೆ, ಉದ್ದು, ತೊಗರಿ, ಹೆಸರು, ಉರುಳಿ, ಸೂರ್ಯಕಾಂತಿ ಮಳೆಯಾಶ್ರಿತ ಬೆಳೆ, ಎಳ್ಳು, ನೆಲಗಡಲೆ, ಅಲಸಂದೆ ಇದೆರಡು ಮಳೆಯಾಶ್ರಿತವಾಗಿ, ಹತ್ತಿ ಮಳೆಯಾಶ್ರಿತ, ಟೊಮ್ಯಾಟೊ, ಆಲೂಗೆಡ್ಡೆ ನೀರಾವರಿ ಮತ್ತು ಮಳೆಯಾಶ್ರಿತ ಬೆಳೆಗಳಿಗೆ ವಿಮೆಯನ್ನ ಮಾಡಿಸಬಹುದಾಗಿರುತ್ತೆ. ಅದರಲ್ಲಿ ಮುಖ್ಯವಾಗಿ ನಮಗೆ ಭತ್ತ, ನೀರಾವರಿ, ರಾಗಿ, ಮಳೆಯಾಶ್ರಿತ ಮತ್ತು ನೀರಾವರಿಗೆ 16ನೇ ತಾರೀಕುವರೆಗೂ ಕಡೆ ದಿನಾಂಕವಾಗಿ ಅವರು ಬೆಳೆ ವಿಮೆದು ಪ್ರೀಮಿಯಂ ಮೊತ್ತವನ್ನು ಪಾವತಿ ಮಾಡಬಹುದು. ಉಳಿದಂತೆ ಮುಸುಕಿನ ಜೋಳಕ್ಕೆ ಮತ್ತು ಸೂರ್ಯಕಾಂತಿ, ನೆಲಗಡಲೆ, ಅಲಸಂದೆ, ಟೊಮ್ಯಾಟೊ, ಆಲೂಗೆಡ್ಡೆ ಈ ಬೆಳೆಗಳಿಗೆಲ್ಲ 15ನೇ ತಾರೀಕು ಕಡೆ ದಿನಾಂಕವಾಗಿ ನಿಗದಿ ಮಾಡಲಾಗಿರುತ್ತದೆ. ನಮ್ಮ ಹಾಸನ ಜಿಲ್ಲೆಯ ಎಲ್ಲಾ 8 ತಾಲೂಕುಗಳು ವಿಮೆಗೆ ಒಳಪಡ್ತವೆ. 8 ತಾಲೂಕಿನ ಬೆಳೆಗಳು ಆಯಾ ಜಿಲ್ಲೆಗಳಿಗೆ ಮತ್ತು ಆಯಾ ಹೋಬಳಿಗಳಿಗೆ ಮತ್ತು ಕೆಲವೊಂದು ಬೆಳೆಗಳು ಗ್ರಾಮ ಪಂಚಾಯಿತಿ ಮಟ್ಟಕ್ಕೂ ಕೂಡ ಬೆಳೆಗಳನ್ನು ಅವರು ನಿಗದಿ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಅತಿ ಹೆಚ್ಚಿನ ಪ್ರಚಾರ ಕೈಗೊಂಡು ಕಳೆದ ತಿಂಗಳಿಂದಾನೇ ಪ್ರತಿ ತಾಲೂಕಿಗೂ 1 ಮತ್ತು 2 ಆಟೋ ಪ್ರಚಾರಗಳ ಮೂಲಕ ಮತ್ತು ಈ ರೇಡಿಯೋ ಟಾಕ್ಗಳ ಮೂಲಕ, ಮೊಬೈಲ್ ವಾಟ್ಸ್ಆಪ್ ಮೆಸೇಜ್ಗಳ ಮೂಲಕ, ದೂರವಾಣಿ ಮುಖಾಂತರ ಮತ್ತು ದಿನಪತ್ರಿಕೆಗಳ ಮುಖಾಂತರ ನಾವು ಹೆಚ್ಚು ಹೆಚ್ಚು ಪ್ರಚಾರವನ್ನು ಕೊಟ್ಟಿದ್ದೇವೆ. ಹತ್ತಿರದ ರೈತ ಸಂಪರ್ಕ ಕೇಂದ್ರಗಳಿಗೆ ಅವರು ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಅವರಿಗೆ ಅವರ ಗ್ರಾಮ ಪಂಚಾಯಿತಿ ಮಟ್ಟಕ್ಕೆ ಯಾವ ಬೆಳೆ ವಿಮೆಗೆ ಒಳಪಟ್ಟಿದೆ ಅನ್ನೋ ಮಾಹಿತಿ ಅವರಿಗೆ ಸಿಕ್ಕತ್ತೆ. ಈ ಗ್ರಾಮ ಪಂಚಾಯತಿಗೆ ಮತ್ತೆ ಹೋಬಳಿ ಮಟ್ಟಕ್ಕೆ ಬೆಳೆಯನ್ನು ಹೇಗೆ ನಿರ್ಧಾರ ಮಾಡಲಾಗುತ್ತೆ? ಅಲ್ಲಿನ ಏರಿಯಾ ಕವರೇಜ್ ಅಂದ್ರೆ ಯಾವ ಬೆಳೆಯ ವಿಸ್ತೀರ್ಣ, ಯಾವ ಗ್ರಾಮ ಪಂಚಾಯಿತಿಯಲ್ಲಿ, ಯಾವ ಹೋಬಳಿಯಲ್ಲಿ ನಮ್ಮ ಬೆಳೆ ಕವರ್ ಆಗ್ತಾ ಇದೆ ಅನ್ನೋ ಆಧಾರದ ಮೇಲೆ ಬೆಳೆಯನ್ನು ನಿಗದಿ ಮಾಡಿದ್ದಾರೆ. ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲಿ ಮತ್ತು ತಾಲೂಕಿನ ಮಟ್ಟದಲ್ಲಿ ಯಾವ್ಯಾವ ಬೆಳೆ ನಿಗದಿ ಆಗಿದೆ ಅಂತೇಳಿ ನಮಗೆ ಈ ವರ್ಷದ ನೋಟಿಫಿಕೇಶನ್ ಬಂದು ಅದನ್ನು ನಾವು ಸರ್ಕ್ಯುಲೇಟ್ ಮಾಡಿದ್ದೇವೆ. ಅದು ಪ್ರತಿ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಆ ಮಾಹಿತಿ ಲಭ್ಯ ಇದೆ. ಮುಂಗಾರು ಹಂಗಾಮಿನಲ್ಲಿ 2% ವಿಮಾ ಹಣವನ್ನ ಪಾವತಿಯನ್ನ ಮಾಡಿದ್ರೆ ಸಾಕಾಗುತ್ತೆ ಅಂತ ಹೇಳಿ ತಾವು ಹೇಳಿದ್ರಿ ಆಗ್ಲೇನೆ. ಯಾವ್ಯಾವ ಬೆಳೆಗೆ ಎಷ್ಟು ವಿಮಾ ಮೊತ್ತವನ್ನ ನಮ್ಮ ಕೃಷಿಕರು ಪಾವತಿಯನ್ನ ಮಾಡಬೇಕಾಗುತ್ತೆ? ಭತ್ತದ ನೀರಾವರಿಗೆ 1 ಎಕರೆಗೆ 688 ರೂಪಾಯಿ, ಭತ್ತ ಮಳೆಯಾಶ್ರಿತಕ್ಕೆ 440 ರೂಪಾಯಿ, ಅದೇ ರೀತಿ ರಾಗಿ ಮಳೆಯಾಶ್ರಿತಕ್ಕೆ 304 ರೂಪಾಯಿ, ರಾಗಿ ನೀರಾವರಿಗೆ 368 ರೂಪಾಯಿ, ಮುಸುಕಿನ ಜೋಳ ನೀರಾವರಿಗೆ 472 ರೂಪಾಯಿ, ಮುಸುಕಿನ ಜೋಳ ಮಳೆಯಾಶ್ರಿತಕ್ಕೆ 400 ರೂಪಾಯಿ, ಮತ್ತು ಜೋಳ ಮೇವಿನ ಜೋಳಕ್ಕೆ 272 ರೂಪಾಯಿ. ಅದೇ ರೀತಿ ಆಲೂಗೆಡ್ಡೆ ನೀರಾವರಿಗೆ 2900 ರೂಪಾಯಿ, ಆಲೂಗೆಡ್ಡೆ ಮಳೆಯಾಶ್ರಿತಕ್ಕೆ 1400 ರೂಪಾಯಿ, ಟೊಮೆಟೊ ಬೆಳೆಗೆ 2360 ರೂಪಾಯಿ, ಹತ್ತಿಗೆ 860 ರೂಪಾಯಿ ಮಳೆಯಾಶ್ರಿತಕ್ಕೆ, ಅಲಸಂದೆಗೆ 208 ರೂಪಾಯಿ ಮಳೆಯಾಶ್ರಿತಕ್ಕೆ, ನೆಲಗಡಲೆಗೆ 368 ರೂಪಾಯಿ, ಸೂರ್ಯಕಾಂತಿ ಮಳೆಯಾಶ್ರಿತಕ್ಕೆ 280 ರೂಪಾಯಿ, ಹುರುಳಿ 144 ರೂಪಾಯಿ. ಇದು ಆಗಸ್ಟ್ 14 ತಾರೀಕು ಅವರು ಪಾವತಿ ಮಾಡಕ್ಕೆ ಸಮಯ ಇದೆ. ಇಷ್ಟು ಹಣವನ್ನ ಪಾವತಿ ಮಾಡಬೇಕು, ತುಂಬಾ ಕಡಿಮೆ ಅಂತ ಅನ್ಸುತ್ತಲ್ವಾ? ಶೇಕಡಾ 2 ಅಂತ ಹೇಳಿದ್ರೆ ನಾವು ಒಟ್ಟಾರೆ ಪ್ರೀಮಿಯಂ ಮೊತ್ತವನ್ನ ನಾವಿಲ್ಲಿ ಹೇಳಿಲ್ಲ, ಶೇಕಡಾ 2ರಷ್ಟು ಮಾತ್ರ ರೈತರು ಪಾವತಿ ಮಾಡ್ತಾ ಇರೋದು. ನಮ್ಮ ರೈತರಿಗೆ ವಿಮೆ ಕಂತನ್ನ ಪಾವತಿ ಮಾಡುವಂತದ್ದು ಸಹ ಹೊರೆಯಾಗಬಾರದು ಅನ್ನೋ ದೃಷ್ಟಿಯಿಂದ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳೆರಡೂ ಶೇಕಡಾ 49-49ರಂತೆ, ಇನ್ನು ಉಳಿದ 98% ಏನು ವಿಮಾ ಮೊತ್ತ ಇದೆ ಆ ಹಣವನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಭರಿಸ್ತಾ ಇದೆ. ಸೊ ಹಾಗಾಗಿ ಇದು ರೈತರಿಗೆ ವಿಮಾ ಕಂತನ ಪಾವತಿ ಮಾಡುವಂತಹ ಹೊರೆಯನ್ನು ಸಹ ಅಷ್ಟು ಮಟ್ಟಕ್ಕೆ ತಗ್ಗಿಸಿಕೊಟ್ಟಿದೆ. ಈಗ ಯಾವ್ಯಾವ ತಾಲೂಕಿನಲ್ಲಿ ಯಾವ್ಯಾವ ಹೋಬಳಿಯಲ್ಲಿ ಮತ್ತೆ ಗ್ರಾಮ ಮಟ್ಟದಲ್ಲಿ ಈ ಬೆಳೆಗಳನ್ನ ಆಯ್ಕೆಯನ್ನ ಮಾಡಿಕೊಳ್ಳಲಾಗಿದೆ, ಯಾವ ಭಾಗದಲ್ಲಿ ಇರುವಂತಹ ರೈತರು ಯಾವ್ಯಾವ ಬೆಳೆಯನ್ನ ಆಯ್ಕೆ ಮಾಡಬಹುದು ಅದರ ಬಗ್ಗೆ ಒಂದಷ್ಟು ತಿಳಿಸ್ಕೊಡಿ. ನಮ್ಮಲ್ಲಿ ಆಲೂರಿಗೆ ಸಂಬಂಧಪಟ್ಟ ಹಾಗೆ ಆಲೂರಿನ ಕಸಬಾ ಹೋಬಳಿಯಲ್ಲಿ ಆಲೂಗೆಡ್ಡೆ ಮಳೆಯಾಶ್ರಿತ, ಭತ್ತ ಮಳೆಯಾಶ್ರಿತ, ರಾಗಿ ಮಳೆಯಾಶ್ರಿತ ಬೆಳೆಗೆ ಕಸಬಾ ಹೋಬಳಿಯಲ್ಲಿ ಅವರು ನೋಂದಣಿ ಮಾಡಬಹುದಾಗಿರುತ್ತೆ. ಕುಂದೂರು, ಕೆಂಚಮ್ನಸ್ಕೋಟೆ ಮತ್ತು ಪಾಳ್ಯ ಹೋಬಳಿಗಳಲ್ಲಿ ಆಲೂಗೆಡ್ಡೆ ಮಳೆಯಾಶ್ರಿತ ಮತ್ತು ರಾಗಿ ಮಳೆಯಾಶ್ರಿತ ಬೆಳೆಗಳಿಗೆ ಅವರು ನೋಂದಾವಣೆ ಮಾಡ್ಕೋಬಹುದಾಗಿರುತ್ತೆ. ಅದಲ್ಲದೆ ಆಲೂರಿನಲ್ಲಿ ಭತ್ತ ನೀರಾವರಿ ಮತ್ತು ಮುಸುಕಿನ ಜೋಳ ಮಳೆಯಾಶ್ರಿತಕ್ಕೂ ಕೂಡ ತಲಾ 16 ಮತ್ತು 14 ಗ್ರಾಮ ಪಂಚಾಯತಿಗಳನ್ನು ಸಹ ನಿಗದಿಯಾಗಿದೆ. ಯಾವ ಗ್ರಾಮ ಪಂಚಾಯತಿ ಅಂತೇಳಿ ನಾನು ಆಗ್ಲೇ ತಿಳಿಸಿದಾಗೆ ಅವರು ರೈತ ಸಂಪರ್ಕ ಕೇಂದ್ರವನ್ನು ಭೇಟಿ ಮಾಡಬಹುದಾಗಿರುತ್ತೆ. ಅದೇ ರೀತಿ ಅರಕಲಗೂಡಲ್ಲಿ ಕಸಬಾ, ಕೊಣನೂರು ಹೋಬಳಿಗಳಲ್ಲಿ ಅಲಸಂದೆ, ಆಲೂಗೆಡ್ಡೆ, ಮುಸುಕಿನ ಜೋಳ ಮಳೆಯಾಶ್ರಿತ ನೀರಾವರಿಯನ್ನ ಅವರು ನೋಂದಾವಣೆ ಮಾಡಬಹುದು. ದೊಡ್ಡ ಮಗ್ಗೆಯಲ್ಲಿ ಅಲಸಂದೆ, ಆಲೂಗೆಡ್ಡೆ, ಮುಸುಕಿನ ಜೋಳ. ಮಲ್ಲಿಪಟ್ಟಣ ಹೋಬಳಿಯಲ್ಲಿ ಆಲೂಗೆಡ್ಡೆ, ಮುಸುಕಿನ ಜೋಳ. ರಾಮನಾಥಪುರ ಹೋಬಳಿಯಲ್ಲಿ ಅಲಸಂದೆ, ಆಲೂಗೆಡ್ಡೆ, ನೆಲಗಡಲೆ, ಮುಸುಕಿನ ಜೋಳ ಮತ್ತು ಹುರುಳಿ ಬೆಳೆಗಳಿಗೆ. ಅರಸೀಕೆರೆಯ ಎಲ್ಲಾ 5 ಹೋಬಳಿಗಳಲ್ಲೂ ಸಹ ಅಲಸಂದೆ, ಆಲೂಗೆಡ್ಡೆ, ಉದ್ದು, ಎಳ್ಳು, ಜೋಳ, ಟೊಮ್ಯಾಟೊ, ತೊಗರಿ, ಮುಸುಕಿನ ಜೋಳ, ಉರುಳಿ ಈ ರೀತಿ ಕೆಲವೊಂದು ಬೆಳೆಗಳು ಮಾತ್ರ ಒಂದೊಂದು ಹೋಬಳಿಗಳಲ್ಲಿ ಸ್ಕಿಪ್ ಆಗಿದೆ. ಉಳಿದಂತೆ ಅವರು ಅಷ್ಟು ಬೆಳೆಗಳನ್ನು ಅವ್ರು ನೋಂದಣಿ ಮಾಡ್ಕೋಬಹುದು. ಬೇಲೂರು, ಕಸಬಾ, ಬಿಕ್ಕೋಡು, ಮಾದಿಹಳ್ಳಿ, ಹಳೇಬೀಡು, ಅರೆಹಳ್ಳಿ 5 ಹೋಬಳಿಗಳಲ್ಲಿ ಆಲೂಗೆಡ್ಡೆ, ಭತ್ತ, ಮುಸುಕಿನ ಜೋಳ ಮತ್ತು ರಾಗಿ ಬೆಳೆಗಳಿಗೆ ಅವರು ನೋಂದಾವಣೆ ಮಾಡಬಹುದಾಗಿರುತ್ತೆ. ಚಂದ್ರಪಟ್ಟಣದ 6 ಹೋಬಳಿಗಳಲ್ಲೂ ಸಹ ಅವರು ಅಲಸಂದೆ, ಹುರುಳಿ, ರಾಗಿ, ಆಲೂಗೆಡ್ಡೆ, ಎಳ್ಳು, ಭತ್ತ, ಮುಸುಕಿನ ಜೋಳ ಬೆಳೆಗಳಿಗೆ ಅವರು ನೋಂದಾವಣೆಯನ್ನು ಮಾಡಬಹುದು. ಅದೇ ರೀತಿ ಸಕಲೇಶಪುರದಲ್ಲಿ ಭತ್ತ ನೀರಾವರಿಗೆ 5 ಹೋಬಳಿಗಳಲ್ಲೂ ಅವಕಾಶ ಇದೆ ನೋಂದಣಿ ಮಾಡಲಿಕ್ಕೆ. ಹೊಳೆ ನರಸೀಪುರದ 3 ಹೋಬಳಿಗಳಲ್ಲಿ ಅಲಸಂದೆ, ಆಲೂಗೆಡ್ಡೆ, ಮುಸುಕಿನ ಜೋಳ ಮತ್ತು ಉರುಳಿ ಬೆಳೆಗಳಿಗೆ ಅವರು ನೋಂದಣಿ ಮಾಡಲಿಕ್ಕೆ ಅವಕಾಶ ಇದೆ. ಹಾಸನ ತಾಲೂಕಿನ 5 ಹೋಬಳಿಗಳಲ್ಲಿ ಅಲಸಂದೆ, ಆಲೂಗೆಡ್ಡೆ, ಭತ್ತ, ರಾಗಿ ಮತ್ತು ಮುಸುಕಿನ ಜೋಳ ಬೆಳೆಗೆ ಅವರು ನೋಂದಣಿ ಮಾಡಲಿಕ್ಕೆ ಅವಕಾಶ ಇದೆ. ಅದಲ್ಲದೆ ನಾನಾಗ್ಲೇ ಹೇಳಿದಾಗೆ ಗ್ರಾಮ ಪಂಚಾಯತಿಗಳ ಮಟ್ಟದಲ್ಲಿ ಮಾಡಲಿಕ್ಕೂ ಅವಕಾಶ ಇದೆ. ಅದು ಯಾವ ಬೆಳೆಗಳು ಅಂತ ಹೇಳಿ ವಿವರವಾದ ಮಾಹಿತಿ ನಮ್ಮ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಲಭ್ಯ ಇದೆ. ಈಗ ಬೆಳೆ ವಿಮೆಯ ಪಾವತಿಯನ್ನ ಮಾಡಬೇಕು ಅಂತ ಹೇಳಿದ್ರೆ ರೈತರು ಯಾರನ್ನ ಸಂಪರ್ಕ ಮಾಡಬೇಕಾಗುತ್ತೆ, ಎಲ್ಲಿ ಮಾಡಬೇಕಾಗುತ್ತೆ ಅದನ್ನ? ನಮ್ಮ ರೈತ ಬಾಂಧವರು ಬೆಳೆ ವಿಮೆಯನ್ನ ಪಾವತಿ ಮಾಡಬೇಕಾದ್ರೆ ಅವರ ಹತ್ತಿರದ ಬ್ಯಾಂಕ್ಗಳಿಗೆ, ಅವರು ಎಲ್ಲಿ ಖಾತೆಯನ್ನ ಹೊಂದಿರ್ತಾರೆ ಆ ಬ್ಯಾಂಕ್ಗಳಿಗೆ ಪಹಣಿ ಅಥವಾ ಕಂದಾಯ ರಶೀದಿ ಅಥವಾ ಖಾತಾ ಪುಸ್ತಕ ಮತ್ತು ಬ್ಯಾಂಕ್ ಪಾಸ್ ಪುಸ್ತಕ ಮತ್ತು ಆಧಾರ್ ಸಂಖ್ಯೆಯನ್ನ, ಯಾವ ಬ್ಯಾಂಕ್ ಖಾತೆಗೆ ಅವರ ಆಧಾರ್ ಸಂಖ್ಯೆ ಜೋಡಣೆ ಆಗಿದೆ ಅದಂತಹ ಖಾತೆಗಳನ್ನ ಅವರು ಈ ಬೆಳೆ ವಿಮೆ ಇದಕ್ಕೆ ನೋಂದಣಿ ಮಾಡಿಸೋದು ಬಹಳ ಉತ್ತಮ. ಯಾಕಂದ್ರೆ ನಮಗೆ ಪಾವತಿ ಮಾಡುವಂತಹ ಸಂದರ್ಭದಲ್ಲಿ ಸಂಪೂರ್ಣವಾಗಿ ನೇರವಾಗಿ ಅವರ ಖಾತೆಗೆ ಜಮಾ ಆಗೋದ್ರಿಂದ ನಮಗೆ ಪಾವತಿಯಲ್ಲಿ ಸಾಕಷ್ಟು ತೊಡಕುಗಳು ಬಂದು ಅವರಿಗೆ ಪಾವತಿ ಆಗದೇ ಇರುವಂತಹ ಸಾಧ್ಯತೆಗಳು ಇರೋದ್ರಿಂದ ದಯಮಾಡಿ ಅವರು ಆಧಾರ್ ಲಿಂಕ್ ಆಗಿರುವಂತಹ ಬ್ಯಾಂಕ್ ಅಕೌಂಟ್ಗೆ ಪಹಣಿಯನ್ನ ಕೊಟ್ಟು ಅವರು ವಿಮೆ ಕಂತನ್ನ ಬ್ಯಾಂಕ್ ಮುಖಾಂತರ ಅವರು ಪಾವತಿ ಮಾಡಬಹುದಾಗಿರುತ್ತೆ. ಅಥವಾ ಬಹುತೇಕ ಅವರ ಅಕೌಂಟ್ ಎಲ್ಲಿರುತ್ತೋ, ಯಾವ ಬ್ಯಾಂಕ್ ನಲ್ಲಿ ಇರುತ್ತೋ ಅದೇ ಬ್ಯಾಂಕ್ ನಲ್ಲಿ ಹೋಗಿ ಪಾವತಿ ಮಾಡಿ ದಯವಿಟ್ಟು ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ನಿಮ್ಮ ಆಧಾರ್ ಸಂಖ್ಯೆಯನ್ನ ಜೋಡಣೆ ಮಾಡ್ಕೊಳ್ಳೋದನ್ನ ಇನ್ಶೂರ್ ಮಾಡ್ಕೊಳ್ಳಿ. ಈ ವಿಮೆ ಅನ್ನುವಂಥದ್ದು ಏನಿದೆಯೋ ಇದನ್ನು ಮಾಡುವಾಗ ಈ ಇಂಡೆಮ್ನಿಟಿ ಮಟ್ಟ ಅಂತ ಹೇಳಿ ಒಂದು ಬರುತ್ತೆ. ಏನು ಇಂಡೆಮ್ನಿಟಿ ಮಟ್ಟ ಅಂತ ಹೇಳಿದ್ರೆ ಇಂಡೆಮ್ನಿಟಿ ಮಟ್ಟ ಅಂತ ಹೇಳಿದ್ರೆ ಅವರು ಏನು ವಿಮಾ ಕಂತು ಪಾವತಿ ಮಾಡ್ತಾ ಇದ್ದಾರೆ ಅದಕ್ಕೆ ಅವರಿಗೆ ಯಾವ ರೀತಿಯಾದಂತಹ ಪರಿಹಾರ ಬರುತ್ತೆ ಅದನ್ನ ಅವರು ಇಂಡೆಮ್ನಿಟಿ ಮಟ್ಟದ ಮೂಲಕ ಕ್ಯಾಲ್ಕುಲೇಟ್ ಮಾಡಿರ್ತಾರೆ. ಭತ್ತ ನೀರಾವರಿಗೆ ಶೇಕಡ 90% ಇಂಡೆಮ್ನಿಟಿ ಮಟ್ಟ ಇದೆ, ಅದೇ ರೀತಿ ಭತ್ತ ಮಳೆ ಆಶ್ರಿತಕ್ಕೆ ಶೇಕಡ 80%, ಮುಸುಕಿನ ಜೋಳ ನೀರಾವರಿಗೆ ಶೇಕಡ 90%, ಮುಸುಕಿನ ಜೋಳ ಮಳೆ ಆಶ್ರಿತಕ್ಕೆ ಶೇಕಡ 80%, ಟೊಮ್ಯಾಟೋಗೆ ಶೇಕಡ 90%, ಆಲೂಗೆಡ್ಡೆ ನೀರಾವರಿಗೆ ಶೇಕಡ 90%, ಮಳೆ ಆಶ್ರಿತಕ್ಕೆ ಶೇಕಡ 80%, ನೆಲಗಡಲೆ ಅಲಸಂದೆ ಹತ್ತಿ ಎಳ್ಳು ಸೂರ್ಯಕಾಂತಿ ಉರುಳಿ ಹೆಸರು ತೊಗರಿ ಉದ್ದು ಸಾಮೆ ಇಷ್ಟು ಬೆಳೆಗಳಿಗೆ ಶೇಕಡ 80% ಇಂಡೆಮ್ನಿಟಿ ಮೊತ್ತವನ್ನ ಘೋಷಣೆ ಮಾಡಲಾಗಿದೆ. ಈಗ ಯಾವ್ದಾದ್ರೂ ಬೆಳೆ ಹಾಳಾಯ್ತು ಅಂತ ಹೇಳಿದ್ರೆ ಎಷ್ಟು ಪರಿಹಾರ ಸಿಗುತ್ತೆ ಅವರಿಗೆ? ಇದು ಬೇರೆ ಬೇರೆ ರೀತಿಯಲ್ಲಿ ಪರಿಹಾರ ಪಡೀಲಿಕ್ಕೆ ಅವಕಾಶ ಇದೆ. ನಾನು ಆಗ್ಲೇ ಹೇಳಿದಾಗೆ ಬೆಳೆ ವಿಮೆಯನ್ನ ಅವರು ಘೋಷಣೆ ಮಾಡುವಂತದ್ದು ನಮ್ಮಲ್ಲಾಗುವಂತಹ ನೈಸರ್ಗಿಕ ವಿಕೋಪಗಳಿಗೆ ಅನುಗುಣವಾಗಿ. ಇದರಲ್ಲಿ ಮೊದಲನೇ ಅವಕಾಶ ಏನಿದೆ, ರೈತ ಅವರೇನು ಬೆಳೆ ವಿಮೆಯನ್ನ ಮಾಡಿಸಿರ್ತಾರೆ, ಬೆಳೆ ವಿಮೆಯನ್ನ ಮಾಡಿಸಿದಂತಹ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಅಥವಾ ಇಡೀ ಹೋಬಳಿ ಮಟ್ಟದಲ್ಲಿ ಅವರು ಬೆಳೆ ವಿಮೆಯನ್ನ ಮಾಡಿಸಿದಂತಹ ಬೆಳೆ, ಉದಾಹರಣೆ ನಾವು ಮುಸುಕಿನ ಜೋಳವನ್ನೇ ತಕೊಂಡ್ರೆ, ಮುಸುಕಿನ ಜೋಳ ಮಳೆ ಆಶ್ರಿತ ಬೆಳೆಯಲ್ಲಿ ಅವರು ಏನು ವಿಮೆ ಮಾಡಿಸಿದ ನಂತರ ಇಡೀ ಹೋಬಳಿಯಲ್ಲಿ ಬರ ಪರಿಸ್ಥಿತಿ ಬಂದು ಶೇಕಡ 75%ಕ್ಕಿಂತ ಹೆಚ್ಚು ಬಿತ್ತನೆ ಆಗಿಲ್ಲ ಅಂದ ಪಕ್ಷದಲ್ಲಿ ಪ್ರಿವೆಂಟೆಡ್ ಸೋಯಿಂಗ್ ಅಂತ ಹೇಳಿ ಹೇಳ್ತೀವಿ, ಆಗಿಲ್ಲ ಅಂದ ಪಕ್ಷದಲ್ಲಿ ಅದನ್ನ ನಾವು ಇಲಾಖೆಯಿಂದ ವರದಿ ಮಾಡಿ ನಮ್ಮಲ್ಲಿ ಅಲ್ಲಿ ಮಳೆಯ ಡೇಟಾಗೆ ಅನುಗುಣವಾಗಿ, ಯಾಕಂದ್ರೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಮಳೆಯ ಮಾಪನ ಕೇಂದ್ರಗಳಿರೋದ್ರಿಂದ ಅಲ್ಲಿಯ ಮಳೆಯ ಆಧಾರದ ಮೇಲೆ ಅಲ್ಲಿ ಬರ ಪರಿಸ್ಥಿತಿಯನ್ನ ಪರಿಗಣಿಸಿ ಅಲ್ಲಿ ಶೇಕಡ 25%ರಷ್ಟು ವಿಮಾ ಮೊತ್ತವನ್ನ ರೈತರಿಗೆ ಪರಿಹಾರವಾಗಿ ಪಾವತಿ ಮಾಡಿ ಮುಂದಿನ ದಿನಕ್ಕೆ ಅದನ್ನ ರದ್ದು ಮಾಡ್ತಾರೆ. ಶೇಕಡ 75%ಕ್ಕಿಂತ ಹೆಚ್ಚು ಬಿತ್ತನೆ ಆಗಿಲ್ಲ ಅಂತ ಪಕ್ಷದಲ್ಲಿ ರೈತರಿಗೆ ಶೇಕಡ 25%ರಷ್ಟು ವಿಮೆಯ ಮೊತ್ತವನ್ನ ಪಾವತಿ ಮಾಡಿ ಮುಂದಿನ ದಿನಗಳಿಗೆ ವಿಮೆಯನ್ನ ರದ್ದು ಮಾಡ್ತಾರೆ. ಇದು ಪ್ರಿವೆಂಟೆಡ್ ಸೋಯಿಂಗ್ ಅಂತ ಸಂದರ್ಭದಲ್ಲಿ. ಅದಲ್ಲದೆ ನಮ್ದು ಲೋಕಲೈಸ್ಡ್ ಕ್ಯಾಲಾಮಿಟೀಸ್ ಅಂತ ಏನ್ ಹೇಳ್ತೀವಿ, ಆನೆಕಲ್ಲು ಆಗ್ಬೋದು, ಬಿರುಗಾಳಿ ಆಗ್ಬೋದು, ಅಥವಾ ಅತಿಯಾಗಿ ಮಳೆ ಬಂದು ಬೆಳೆ ಹಾಳಾದ ಸಂದರ್ಭಗಳಲ್ಲೂ ಸಹ ಲೋಕಲೈಸ್ಡ್ ಕ್ಯಾಲಾಮಿಟೀಸ್ ಅಂತ ಹೇಳ್ತೀವಿ. ಅಂತ ಸಂದರ್ಭದಲ್ಲೂ ಸಹ ವಿಮೆಯ ಮೊತ್ತದ ಶೇಕಡ 25%ರಿಂದ ಶೇಕಡ 75%ರಷ್ಟು ಮೊತ್ತ ಅವರಿಗೆ ಪಾವತಿ ಮಾಡಿ ನಂತರ ಬೆಳೆ ಕಟಾವು ಆಗುತ್ತೆ, ಬೆಳೆ ಕಟಾವು ಸಮೀಕ್ಷೆಯ ಆಧಾರದ ಮೇಲೆ ಉಳಿದಂತಹ ಡಿಫರೆನ್ಸ್ ಮೊತ್ತವನ್ನ ರೈತರಿಗೆ ಪಾವತಿ ಮಾಡಲಿಕ್ಕೆ ಅವಕಾಶ ಇದೆ. ಸೊ ಇದು ಲೋಕಲೈಸ್ಡ್ ಕ್ಯಾಲಾಮಿಟೀಸ್ ಅಲ್ಲಿ. ಅದಲ್ಲದೆ ಒಕ್ಕಣೆಯ ನಂತರವಾಗಿ ಅವರು ಏನು ರೈತರು ಒಕ್ಕಣೆ ಮಾಡಿ ಜಮೀನಿನಲ್ಲಿ ಬಿಟ್ಟು ಅಂತ ಸಂದರ್ಭದಲ್ಲೂ ಸಹ ಮಳೆಯ ಹಾನಿಯಿಂದಾಗಿ ಬೆಳೆ ಕೊಚ್ಚಿ ಹೋದಂತಹ ಸಂದರ್ಭದಲ್ಲೂ ಸಹ ರೈತರಿಗೆ ವಿಮಾ ಅನ್ನ ಪಾವತಿ ಮಾಡಲಿಕ್ಕೆ ಅವಕಾಶ ಬಂದಿರುತ್ತೆ. ಒಕ್ಕಣೆ ಮಾಡಿರ್ತಾರೆ, ಒಕ್ಕಣೆ ಮಾಡಿ ಜಮೀನಿನಲ್ಲಿ ಇನ್ನೂ ಇಟ್ಟಿರ್ತಾರೆ, ಅದನ್ನ ನಾವು ದವಸ ಧಾನ್ಯಗಳನ್ನ ಒಕ್ಕಣೆ ಮಾಡಿರೋದಿಲ್ಲ, ಕುಯ್ದು ಇಟ್ಟಿರ್ತಾರೆ. ಅಂತ ಸಂದರ್ಭದಲ್ಲಿ ಮಳೆ ಬಂದು ಫಸಲು ಸಂಪೂರ್ಣವಾಗಿ ನಾಶವಾದ ಪಕ್ಷದಲ್ಲಿ ಅಂತ ಸಂದರ್ಭದಲ್ಲೂ ಸಹ ವಿಮೆಯನ್ನ ಪಾವತಿ ಮಾಡಲಿಕ್ಕೆ ಅವಕಾಶ ಇದೆ. ಈ ಬೆಳೆ ಸಮೀಕ್ಷೆ ಅನ್ನುವಂಥದ್ದು ವಿಮೆಗೆ ಸಂಬಂಧಪಟ್ಟ ಹಾಗೆ ಬಹಳ ಪ್ರಮುಖವಾದಂತಹ ಒಂದು ಪಾತ್ರವನ್ನು ವಹಿಸುತ್ತೆ. ಬೆಳೆ ಸಮೀಕ್ಷೆ ಅಂತ ಅಂದ್ರೆ ಏನು, ಯಾವಾಗ ಇದನ್ನ ಮಾಡಲಾಗುತ್ತೆ, ವಿಮೆ ಮತ್ತೆ ಬೆಳೆ ಸಮೀಕ್ಷೆ ಇದರ ನಡುವೆ ಏನು ಸಂಬಂಧ ಇದೆ? ಈಗಾಗಲೇ ಗೊತ್ತಿರುವ ಹಾಗೆ ಮುಂಚೆ ಎಲ್ಲ ನಾವು ರೈತ ಏನು ಬೆಳೆ ಬೆಳೆದಿದ್ದಾರೆ ಅಂತ ಹೇಳಿ ಅದನ್ನ ನಾವು ಮ್ಯಾನ್ಯುಲಿ ಅದನ್ನ ಬರೆದು ದೃಢೀಕರಣ ಮಾಡಿಕೊಡ್ತಾ ಇದ್ವಿ. ಈಗ ನಮಗೆ ಬೆಳೆ ಸಮೀಕ್ಷೆ ಮೊಬೈಲ್ ಆಪ್ ಲಭ್ಯ ಇರೋದ್ರಿಂದ ನಾವು ಮುಂಗಾರಿನಲ್ಲಿ, ಹಿಂಗಾರಿನಲ್ಲಿ, ಬೇಸಿಗೆ ಹಂಗಾಮಿನಲ್ಲಿ ಮತ್ತು ಪೂರ್ವ ಮುಂಗಾರಿನಲ್ಲಿ ನಾಲ್ಕು ಹಂತದಲ್ಲಿ ಬೆಳೆ ಸಮೀಕ್ಷೆಯನ್ನ ಮಾಡ್ತೇವೆ. ಬೆಳೆ ಸಮೀಕ್ಷೆ ಆನ್ಲೈನ್ನಲ್ಲಿ ಆಪ್ ಮುಖಾಂತರ ದಾಖಲೀಕರಣ ಆಗೋದ್ರಿಂದ ನಮ್ಮ ರೈತ ಅವರ ಹತ್ರ ಇರುವಂತಹ ಒಬ್ಬ ರೈತರಲ್ಲಿ 10 ಸರ್ವೆ ನಂಬರ್ ಇದ್ರೆ 10 ಸರ್ವೆ ನಂಬರ್ಗಳಲ್ಲೂ ಯಾವ್ಯಾವ ಬೆಳೆಯನ್ನ ಎಷ್ಟು ಪ್ರದೇಶದಲ್ಲಿ ಬೆಳೆದಿದ್ದಾರೆ ಅನ್ನೋದು ನಮಗೆ ದಾಖಲಾತಿ ಸಿಕ್ಕತ್ತೆ. ಅದರ ಆಧಾರದ ಮೇಲೇನೆ ಉದಾಹರಣೆಗೆ ಒಬ್ಬ ರೈತ ಮುಸುಕಿನ ಜೋಳಕ್ಕೆ ವಿಮಾ ಮೊತ್ತವನ್ನ ಪಾವತಿ ಮಾಡಿರ್ತಾರೆ, ಆದ್ರೆ ಮೊಬೈಲ್ ಆ್ಯಪ್ನಲ್ಲಿ ಬೆಳೆ ಸಮೀಕ್ಷೆ ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲಿ ಮುಸುಕಿನ ಜೋಳ ಬೆಳೆನೆ ಬರಲಿಲ್ಲ ರೈತನ ಜಮೀನಲ್ಲಿ, ಅಲ್ಲೆಲ್ಲೂ ನಾವು ಸಮೀಕ್ಷೆಯಲ್ಲಿ ನಮಗೆ ಸಿಗ್ಲೇ ಇಲ್ಲ ಅಂತ ಪಕ್ಷದಲ್ಲಿ ಅಂತ ರೈತರಿಗೆ ವಿಮೆ ಪಾವತಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಅವರ ಬೆಳೆ ಸಮೀಕ್ಷೆ ಡೇಟಾಗೂ ಬೆಳೆ ವಿಮೆ ನೋಂದಣಿ ಮಾಡಿದಂತಹ ಡೇಟಾಗೂ ವ್ಯತ್ಯಾಸ ಇರುತ್ತದೆ. ಹಾಗಾಗಿ ನಾನು ಈ ಹಂತದಲ್ಲಿ ರೈತರಿಗೆ ತಿಳಿಸೋದೇನಂತಂದ್ರೆ ಬೆಳೆ ಸಮೀಕ್ಷೆ ಮೊಬೈಲ್ ಆಪ್ ರೈತರ ಆಪೇ ಲಭ್ಯ ಇರೋದ್ರಿಂದ ರೈತರೇ ಖುದ್ದಾಗಿ ತಾವು ಬೆಳೆದಿರುವಂತಹ ಎಲ್ಲಾ ಬೆಳೆಯನ್ನ ಅವರು ಅಲ್ಲಿ ನೋಂದಣಿ ಮಾಡಬಹುದಾಗಿರೋದ್ರಿಂದ ದಯಮಾಡಿ ಮೊಬೈಲ್ ಆಪ್ ಅಲ್ಲಿ ರೈತ ಆಪ್ ಮುಖಾಂತರ ಅವರಲ್ಲಿ, ಯಾಕಂದ್ರೆ ಅವರು 1 ಎಕರೆಯಲ್ಲಿ 10 ಕುಂಟೆ ಯಾವ ಬೆಳೆ ಬೆಳೆದಿದೀವಿ, 20 ಕುಂಟೆ ಯಾವ ಬೆಳೆ ಬೆಳೆದಿದೀವಿ ಅನ್ನೋದು ರೈತರಿಗೆ ಬಹಳ ಚೆನ್ನಾಗಿ ಗೊತ್ತಿರುತ್ತೆ. ಅವರೇ ಮಾಡೋದ್ರಿಂದ ಈ ರೀತಿಯಾದಂತಹ ವ್ಯತ್ಯಾಸಗಳನ್ನ ನಾವು ತಪ್ಪಿಸಬಹುದಾಗಿರ್ತದೆ. ಸೊ ಅವರು ರೈತರೇ ಬೆಳೆ ಸಮೀಕ್ಷೆಯನ್ನ ಮಾಡಿಕೊಳ್ಳೋದು ಬಹಳ ಸಮಂಜಸವಾಗಿರ್ತದೆ. ಅಂತ ಅಂದ್ರೆ ಬೆಳೆ ಸಮೀಕ್ಷೆ ಬಹಳ ಪ್ರಮುಖವಾದಂತಹ ಪಾತ್ರವನ್ನ ವಹಿಸುತ್ತೆ. ಅವರು ಏನು ಬೆಳೆದಿರ್ತಾರ ಮತ್ತೆ ಅದರ ಫಲಾಫಲಗಳು ಎಷ್ಟು ಇರುತ್ತೋ ಅನ್ನೋದನ್ನ ರೈತರೇ ಇಲ್ಲಿ ಮಾಡಲಿಕ್ಕೆ ಅವಕಾಶ ಇದೆ ಅನ್ನುವಂಥದ್ದು. ತಾವಾಗ್ಲೇ ಹೇಳಿದ್ರಿ 2016 ಈ ಒಂದು ಫಸಲು ವಿಮಾ ಯೋಜನೆ ಯೋಜನೆ ಅನ್ನುವಂಥದ್ದು ಪ್ರಾರಂಭ ಆಯಿತು ಅಂತ ಹೇಳಿ. ಅದರ ಹಿಂದಲೂ ಕೂಡ ಕೃಷಿ ವಿಮೆ ಅಥವಾ ಬೆಳೆ ವಿಮೆ ಅನ್ನುವಂಥದ್ದಿತ್ತು. ಅನಂತರ ಅದನ್ನು ಒಂದಷ್ಟು ಬದಲಾವಣೆಯನ್ನು ಮಾರ್ಪಾಡುಗಳನ್ನು ಮಾಡಲಾಗಿದೆ. 2016 ಈಚೆಗೆ ಏನೆಲ್ಲ ಅನುಕೂಲಗಳು ಇದ್ದಾವೆ? 2016 ಈಚೆ ಏನು ಬೆಳೆ ವಿಮೆಯ ಅವಕಾಶ ಬಂತು? ಇದರಲ್ಲಿ ಲೋಕಲೈಸ್ಡ್ ಕ್ಯಾಲಾಮಿಟೀಸ್ ಆಗ್ಬೋದು, ಪ್ರಿವೆಂಟೆಡ್ ಸೋಯಿಂಗ್ ಆಗ್ಬೋದು, ಮತ್ತು ಪೋಸ್ಟ್ ಹಾರ್ವೆಸ್ಟ್ ಲಾಸ್ ಆಗ್ಬೋದು. ನಾನು ಏನು ಹೇಳಿದೆ, ಮೂರು ಈ ಮೂರು ಹಂತದಲ್ಲೂ ಬೆಳೆ ವಿಮೆಯನ್ನ ಪಾವತಿ ಮಾಡಲಿಕ್ಕೆ ಮಾನದಂಡಗಳನ್ನು ಗುರುತಿಸಿಕೊಟ್ಟಲಾಯಿತು. ಹಾಗೂ ಇಲ್ಲಿ ಇನ್ಶೂರೆನ್ಸ್ ಕಂಪನಿಗಳ ಸಹಭಾಗಿತ್ವವನ್ನು ಹೆಚ್ಚಿಸಲಾಯಿತು. ನಮ್ಮ ಹಾಸನ ಜಿಲ್ಲೆಗೆ ಈ ವರ್ಷ ಅಗ್ರಿಕಲ್ಚರ್ ಇನ್ಶೂರೆನ್ಸ್ ಕಂಪನಿ ನೋಂದಣಿ ಆಗಿರುತ್ತದೆ. ಇದರಲ್ಲಿ ಬೆಳೆ ಕಟಾವಿನ ಸಂದರ್ಭದಲ್ಲಿ ಇನ್ಶೂರೆನ್ಸ್ ಕಂಪನಿಗಳ ಸಹಭಾಗಿತ್ವ ಇದೆ. ಬೆಳೆ ಕಟಾವು ಏನಿದೆ, ಸಿಸಿ ಎಕ್ಸ್ಪೆರಿಮೆಂಟ್ಸ್ ನಾವೇನು ಕಂಡಕ್ಟ್ ಮಾಡ್ತೀವಿ, ಇದು ನಾವು 2016 ಈಚೆಗೆ ಆನ್ಲೈನ್ ಮುಖಾಂತರ, ಅಂದ್ರೆ ಅದನ್ನು ಸಹ ಮೊಬೈಲ್ ಆಪ್ ಮುಖಾಂತರ ಪ್ರತಿಯೊಂದು ವಿಡಿಯೋ ದಾಖಲೀಕರಣ ಮಾಡಿ ಬೆಳೆ ಕಟಾವು ಸಮೀಕ್ಷೆಯನ್ನ ನಾವು ಮಾಡ್ತಾ ಇದ್ದೇವೆ. ಬೆಳೆ ಕಟಾವು ಸಮೀಕ್ಷೆ ತಮಗೆ ತಿಳಿದಿರುವ ಹಾಗೆ ರೈತರಲ್ಲಿ ಅದೊಂದು ಗೊಂದಲ ಇದೆ. ಯಾವುದೋ ಒಂದು ಉದ್ದೇಶಪೂರ್ವಕವಾಗಿ ಜಮೀನಿನಲ್ಲಿ ಚೆನ್ನಾಗಿ ಬೆಳೆ ಬೆಳೆದಿರುವಂತಹ ಜಮೀನಿನಲ್ಲಿ ಬೆಳೆ ಕಟಾವು ಮಾಡ್ತಾರೆ ಅಂತ ಹೇಳಿ, ಇಲ್ಲ ಅದು ಆ ರೀತಿ ಆಗೋದಿಲ್ಲ. ಸರ್ಕಾರ ನಿಗದಿಪಡಿಸಿರುವಂತಹ ಸಾಂಖ್ಯಿಕ ಇಲಾಖೆ ಸ್ಟಾಟಿಸ್ಟಿಕ್ಸ್ ಡಿಪಾರ್ಟ್ಮೆಂಟ್ ಏನಿದೆ ಅದರಲ್ಲಿ ರ್ಯಾಂಡಮ್ ನಂಬರ್ಗಳನ್ನ ಅಂತೇಳಿ ಈ ವರ್ಷಕ್ಕೆ ಇಂಥ ಗ್ರಾಮ ಪಂಚಾಯತಿ ಅಥವಾ ಇಂಥ ಗ್ರಾಮಗಳಲ್ಲಿ ಇಷ್ಟು ಸರ್ವೆ ನಂಬರ್ಗಳಲ್ಲಿ ಮಾಡಬೇಕು ಅಂತೇಳಿ ನಮ್ಮ ಬೆಳೆ ಬರಲಿಕ್ಕೆ ಪೂರ್ವವಾಗಿ ಅದು ನಿಗದಿಯಾಗಿ ಬಂದಿರ್ತದೆ. ಯಾರು ಬೆಳೆ ಕಟಾವು ಸಮೀಕ್ಷೆಗೆ ಅಧಿಕಾರಿ ನಿಗದಿಯಾಗಿರ್ತಾರೆ ಅವರು ಗ್ರಾಮ ಪಂಚಾಯತಿ ಪಿಡಿಒರಾಗಿರ್ಬೋದು, ನಮ್ಮ ಕಂದಾಯ ಇಲಾಖೆಯ ಗ್ರಾಮ ಲೆಕ್ಕಾಧಿಕಾರಿಗಳಾಗಿರ್ಬೋದು, ಕೃಷಿ ಇಲಾಖಾ ಅಧಿಕಾರಿಗಳಾಗ್ಬೋದು, ತೋಟಗಾರಿಕಾ ಇಲಾಖಾ ಅಧಿಕಾರಿಗಳಾಗಿರ್ಬೋದು, ಅವರಿಗೆ ಇಂತಿಂತ ಗ್ರಾಮಗಳಲ್ಲಿ ಇಂತಿಂತ ಸರ್ವೆ ನಂಬರ್ಗಳಲ್ಲಿ ರ್ಯಾಂಡಮೈಸ್ಡ್ ನಂಬರ್ಗಳ ಮುಖಾಂತರ ಆಯ್ಕೆ ಮಾಡಿ ಅವರಿಗೆ ನಿಗದಿ ಮಾಡಿ ಕೊಡ್ತಾರೆ. ಅವರು ಇನ್ಶೂರೆನ್ಸ್ ಕಂಪನಿಯವರ ಎದುರುಗಡೆ, ರೈತನ ಎದುರುಗಡೆ ಸಂಪೂರ್ಣ ವಿಡಿಯೋ ದಾಖಲೀಕರಣ ಮಾಡಿ ಡಿಜಿಟಲ್ ಸ್ಕೇಲಿಂಗ್ ಮುಖಾಂತರ, ಮುಂಚಿನ ತರ ಎಲ್ಲ ನಾವು ಮ್ಯಾನ್ಯುಯಲ್ ಸ್ಕೇಲಿಂಗ್ ಬೊಟ್ಟೆಲ್ಲ ಇಟ್ಟು ಮಾಡೋದಿಲ್ಲ, ಪ್ರತಿಯೊಂದು ಜಮೀನಿನಲ್ಲೂ ಡಿಜಿಟಲ್ ಸ್ಕೇಲಿಂಗ್ ನ ಬಳಸಿ ಬೆಳೆ ಕಟಾವು ಸಮೀಕ್ಷೆಯನ್ನ ಮಾಡಿ ದಾಖಲೀಕರಣ ಮಾಡಿಕೊಡ್ತೀವಿ. ಆಗ್ಲೇ ಹೇಳಿದಾಗೆ ಇದರಲ್ಲಿ ಸಹ ನಾವು ಕಳೆದ 7 ಇಳುವರಿಯನ್ನ ತಕೊಂಡು ಅದರಲ್ಲಿ 5 ಉತ್ತಮ ಬೆಳೆ ಬಂದಿರುವಂತದನ್ನ ನಾವು ಥ್ರೆಶೋಲ್ಡ್ ಲೆವೆಲ್ ಈಲ್ಡ್ ಆಗಿ ಕನ್ಸಿಡರ್ ಮಾಡ್ತೇವೆ. ಯಾವುದಕ್ಕೆ ಬೆಳೆ ವಿಮೆಯನ್ನ ಘೋಷಣೆ ಮಾಡ್ಲಿಕ್ಕೆ ಪರಿಹಾರವನ್ನ ಘೋಷಣೆ ಮಾಡ್ಲಿಕ್ಕೆ ಮುಂಚೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ಬೆಳೆ ವಿಮೆ ಇಂದ ಎಷ್ಟು ಜನಕ್ಕೆ ಅನುಕೂಲ ಆಗಿದೆ ಅಂತ ನಾವೇನಾದ್ರೂ ನೋಡಿದ್ರೆ, ಕಳೆದ ವರ್ಷ ನಮ್ಮಲ್ಲಿ ಒಟ್ಟಾರೆ 27,000 ಜನ ರೈತರು ಬೆಳೆ ವಿಮೆಗೆ ಒಳಪಟ್ಟಿದ್ರು. ಅದರಲ್ಲಿ ಮುಂಗಾರು ಹಂಗಾಮಿನಲ್ಲಿ 21-22 ಸಾಲಿನಲ್ಲಿ 23,058 ಜನ ರೈತರು ಬೆಳೆ ವಿಮೆಗೆ ಒಳಪಟ್ಟಿದ್ರು. ತಮಗೆಲ್ಲ ಗೊತ್ತಿದೆ, ಕಳೆದ ವರ್ಷ ನವೆಂಬರ್ ಮಾಹೆಯಲ್ಲಿ ಸುರಿದಂತಹ ಅಕಾಲಿಕ ಮಳೆಯಿಂದಾಗಿ ನಮಗೆ ಸಾಕಷ್ಟು ರಾಗಿ ಮತ್ತು ಮುಸುಕಿನ ಜೋಳ ಬೆಳೆಗೆ ನಾವು ಹಾನಿಯನ್ನ ಅನುಭವಿಸಿದೀವಿ. ಅದರಲ್ಲಿ 19,356 ಜನ, ಅಂದ್ರೆ ಬೆಳೆ ವಿಮೆಗೆ ಒಳಪಟ್ಟಿದ್ದವರು 23,000 ಜನ, ಅದರಲ್ಲಿ ಬೆಳೆ ವಿಮೆ ಸ್ಯಾಂಕ್ಷನ್ ಆಗಿರುವಂತದ್ದು 19,356 ಜನ, 26,25,000 ರೂಪಾಯಿಗಳು ಈಗ ಆಲ್ರೆಡಿ ಪಾವತಿಯಾಗಿದೆ ಕಳೆದ ವರ್ಷದ್ದು ಮುಂಗಾರು ಹಂಗಾಮದ್ದು. ಈ ಮುಂಗಾರಕ್ಕಿಂತ ಪ್ರಾರಂಭನೇ ಈಗ ಆಲ್ರೆಡಿ ಪಾವತಿ ಆಗಿದೆ. ಅದೊಂದು ಪಾಸಿಟಿವ್ ನೋಟ್ ಇಂದ ನಮಗೆ ಈ ವರ್ಷ ಹೆಚ್ಚು ಹೆಚ್ಚು ರೈತರು ವಿಮೆಗೆ ನೋಂದಣಿ ಮಾಡ್ಕೋತಾ ಇದ್ದಾರೆ. ನಾವೇನು ಇವತ್ತಿನ ಹವಾಮಾನ ಪರಿಸ್ಥಿತಿಯನ್ನ ನಾವು ನೋಡ್ತಾ ಇದೀವಿ, ಅಕಾಲಿಕ ಮಳೆಯಿಂದ ಆಗ್ಬೋದು, ಬಿರುಗಾಳಿಯಿಂದ ಆಗ್ಬೋದು, ಅಥವಾ ಒಂದೇ ಕಡೆ ಮಳೆ ಸುರಿದು ಬೇರೆ ಪ್ರದೇಶದಲ್ಲಿ ಮಳೆನೇ ಇಲ್ಲದೆ ಇರುವಂತದ್ದು, ಒಂದೇ ಜಿಲ್ಲೆಯಲ್ಲಿ 2 ವ್ಯತಿರಿಕ್ತ ಪರಿಸ್ಥಿತಿಯನ್ನು ಸಹ ನಾವು ನೋಡ್ತಾ ಇರೋದ್ರಿಂದ ದಯಮಾಡಿ ರೈತರು ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಬೆಳೆ ವಿಮೆಗೆ ಒಳಪಡಬೇಕು. ಬೆಳೆ ವಿಮೆಗೆ ತುಂಬಾ ಕಡಿಮೆ ಪ್ರೀಮಿಯಂ ಮೊತ್ತ ಇರೋದ್ರಿಂದ ಆ ಕಂತನ್ನ ಪಾವತಿ ಮಾಡಿ ಅವರು ಬೆಳೆ ವಿಮೆಗೆ ಒಳಪಟ್ಟರೆ ಅಷ್ಟು ಮಟ್ಟದ ನಿಶ್ಚಿತ ಆದಾಯವನ್ನ ಅವರು ಅಂದ್ರೆ ನಿಶ್ಚಿತವಾದ ಒಂದು ಪರಿಹಾರವನ್ನ ಅವರು ಪಡ್ಕೊಳ್ಳಿಕ್ಕೆ ಅವಕಾಶ ಇರ್ತದೆ. ತುಂಬಾ ಜನ ಕೃಷಿಕರಲ್ಲಿ ಒಂದು ನಂಬಿಕೆ ಇದೆ, ಏನಪ್ಪಾ ಅಂತ ಹೇಳಿದ್ರೆ ಬೆಳೆ ವಿಮೆ ಅಂತ ಹೇಳಿ ಕಟ್ಟಿಸ್ಕೊಳ್ತಾರೆ, ನಮ್ಗೆ ಹಣ ಬರೋದೇ ಇಲ್ಲ, ಇನ್ಯಾವಾಗ್ಲೂ ಬರುತ್ತೆ, ಬಂದದ್ದು ಗೊತ್ತಾಗೋದಿಲ್ಲ, ಇನ್ಯಾರೋ ಪಕ್ಕದ ರೈತರಿಗೆ ಬಂದಿರುತ್ತೆ, ನನಗೆ ಬಂದಿರೋದಿಲ್ಲ ಅಂತ ಈ ತರದ ಅನೇಕ ಸಮಸ್ಯೆಗಳು ಇದ್ದಾವೆ. ಏನ್ ಪರಿಹಾರ ಇದಕ್ಕೆ? ನಾನು ಆಗ್ಲೇ ಹೇಳಿದಾಗೆ ಒಂದು ನಾವು ವಿಮೆ ಮಾಡಿಸುವಂತದ್ದು ಅದು ನಾವು ನಮ್ಮ ವ್ಯಕ್ತಿಗತವಾಗಿ ನಾವು ಏನು ಇನ್ಶೂರೆನ್ಸ್ ಮಾಡಿಸ್ಕೊಂತೀವಿ ನಮ್ಮ ಲೈಫ್ ರಿಸ್ಕ್ಗೋಸ್ಕರ ಇನ್ಶೂರೆನ್ಸ್ ಮಾಡಿಸ್ಕೊಳ್ತೀವಿ, ಅದೇ ರೀತಿ ವಿಮೆಯನ್ನು ಸಹ ಇದು ತೀರಾ ನಮಗೆ ನಷ್ಟವಾದ ಸಂದರ್ಭದಲ್ಲೇ ನಮಗೆ ವಾಪಸ್ ಬರುವಂತದ್ದು, ನಮ್ ಪರಿಹಾರ ಮೊತ್ತ ಬರಲಿ ಅಂತೇಳಿ ಕಂತನ ಪಾವತಿ ಮಾಡೋದು ಅದು ಒಳ್ಳೆ ರೀತಿಯಾದಂತ ಅಭ್ಯಾಸ ಅಲ್ಲ. ನಮಗೆ ಬೆಳೆ ವಿಮೆ ಬರೋದು ಬೇಡ, ನಮಗೆ ರಿಸ್ಕ್ ಆದ ಸಂದರ್ಭದಲ್ಲಿ ನಮಗೆ ಹೆಲ್ಪ್ ಆಗ್ಲಿ, ಅದರ್ವೈಸ್ ನಮಗೆ ಬೆಳೆ ವಿಮೆ ಬರೋದು ಬೇಡ, ನಮಗೆ ಉತ್ತಮವಾದ ಬೆಳೆ ಬರಲಿ ಅನ್ನೋ ನಿರೀಕ್ಷೆಯಲ್ಲೇ ವಿಮಾ ಕಂತನ ಪಾವತಿ ಮಾಡೋಣ. ವಿಮಾ ಕಂತನ ಪಾವತಿ ಮಾಡಿದ್ರೆ ಅಡ್ವಾಂಟೇಜ್ ಏನಂದ್ರೆ, ಏನು ಉಪಯೋಗಗಳೇನಂತಂದ್ರೆ, ಮುಂದಿನ ದಿನಗಳಲ್ಲಿ ಹವಾಮಾನ ಪರಿಸ್ಥಿತಿ ಹೇಗಿರ್ತದೆ ಅಂತಾಗ್ಲಿ ಅಥವಾ ಅದರಿಂದ ನಷ್ಟ ಏನಾಗುತ್ತೆ ಅಂತ ಹೇಳಿ ಅದು ಯಾವುದೂ ಮನುಷ್ಯನ ನಿಯಂತ್ರಣದಲ್ಲಿ ಇಲ್ಲದೆ ಇರೋದ್ರಿಂದ ಅಂತಹ ಸಂದರ್ಭದಲ್ಲಿ ಸಂಪೂರ್ಣ ಬೆಳೆ ನಷ್ಟ ಆದ್ರೂ ನಮಗೆ ಬೆಳೆಯಿಂದ ಆದಾಯದಿಂದ ಬಂದಷ್ಟು ಮೊತ್ತ ನಮಗೆ ವಾಪಸ್ ಬರದೇ ಇರಬಹುದು. ನಮ್ಗೇನು ನಾವು ಖರ್ಚು ವೆಚ್ಚಗಳನ್ನ ಮಾಡಿದ್ವಿ, ನಮ್ಮ ಶ್ರಮ ಎಷ್ಟಾಗಿತ್ತು, ಅದರ ಪರಿಹಾರ ಕನಿಷ್ಠ ಪಕ್ಷ ನಮಗೆ ಸಿಗ್ಲಿ ಅನ್ನೋ ಉದ್ದೇಶದಿಂದ ರೈತ ಪಾವತಿ ಮಾಡುವಂತದ್ದು ಒಳ್ಳೆಯ ಅಭ್ಯಾಸ. ಅದನ್ನ ಹೊರತುಪಡಿಸಿ ತಾವು ಹೇಳಿದ್ರಿ ಪಕ್ಕ ಜಮೀನವ್ರಿಗೆ ಬಂದಿರುತ್ತೆ, ನಮ್ಮ ಜಮೀನಿಗೆ ಬರೋದಿಲ್ಲ. ನಾನು ಆಗ್ಲೇ ಹೇಳಿದಾಗೆ ಒಂದು ಪ್ರಿವೆಂಟೆಡ್ ಸೋಯಿಂಗ್ ಅಂತ ಅಂತಂದ್ರೆ ಶೇಕಡ 75%ಕ್ಕಿಂತ ಹೆಚ್ಚು ಭಾಗದಲ್ಲಿ ಬಿತ್ತನೆ ಆಗ್ಲಿಲ್ಲ ಅಂತ ಪಕ್ಷದಲ್ಲಿ ಇಡೀ ಹೋಬಳಿಯ ಯಾರು ನೋಂದಣಿ ಮಾಡಿದ್ರು ಅಷ್ಟು ರೈತರಿಗೆ ಬಂದಿರುತ್ತೆ. ಇಂದಿನ ದಿನಗಳಲ್ಲಿ ಬೆಳೆ ಕಟಾವು ಸಮೀಕ್ಷೆ ಮತ್ತು ಬೆಳೆ ಸಮೀಕ್ಷೆ ಈ ಆ್ಯಪ್ಗಳಿಗೆ ಇಂದ ಬಂದಂತ ಡೇಟಾ ನಮಗೆ ಸ್ಟ್ರೀಮ್ಲೈನ್ ಆಗಿದೆ. ನಮಗೆ ಪಾವತಿ 4-5 ತಿಂಗಳು ತಡವಾಗಿ ಬರ್ತಾ ಇತ್ತು, ಆದರೆ ನಮ್ಮ ರೈತರ ಸತತ ಕೋರಿಕೆಯನ್ನ ಪರಿಗಣಿಸಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಕಳೆದ ವರ್ಷ ಏನು ಮುಂಗಾರು ಹಂಗಾಮಿನಲ್ಲಿ ವಿಮೆ ನೋಂದಣಿ ಮಾಡಿದ್ರು, ಈ ವರ್ಷ ಮುಂಗಾರು ಹಂಗಾಮಿಗೆ ಪ್ರಾರಂಭ ಆಗ್ಲಿಕ್ಕೆ ಮುಂಚೆ ನಾನು ಆಗ್ಲೇ ಹೇಳಿದಾಗೆ ನಮ್ಮ ರೈತರಿಗೆ ಈಗ ಆಲ್ರೆಡಿ 19,000 ಜನಕ್ಕೆ ವಿಮೆಯ ಪರಿಹಾರ ಮೊತ್ತ ಪಾವತಿಯಾಗಿದೆ. ನಾವು ಮುಂಚೆ ಎಲ್ಲ ರಾಜ್ಯ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಬೆಳೆಯನ್ನ ಒಂದು ಘಟಕ ಅಂತ ಕನ್ಸಿಡರ್ ಮಾಡ್ತಾ ಇದ್ರಿ. ಇವತ್ತಿಗೂ ನಾವು ಗ್ರಾಮ ಪಂಚಾಯತಿ ಮಟ್ಟಕ್ಕೆ ಅದನ್ನ ವಿಮಾ ಘಟಕವನ್ನ ನಾವು ರೆಡ್ಯೂಸ್ ಮಾಡಿ ಬಂದಿದ್ದೀವಿ. ಮುಂದಿನ ದಿನಗಳಲ್ಲಿ ಅದು ವ್ಯಕ್ತಿಗತವಾಗಿ ಮತ್ತು ವಿಲೇಜ್ ಲೆವೆಲ್ಗೂ ಸಹ ಬರಲಿಕ್ಕೆ ಅವಕಾಶ ಇರ್ತದೆ. ವ್ಯಕ್ತಿಗತವಾಗಿ ಈಗಲೂ ಅವಕಾಶ ಇದೆ. ಎಲ್ಲಿ ಲೋಕಲೈಸ್ಡ್ ಕೆಲಾಮಿಟಿ ಆದಂತಹ ಪಕ್ಷದಲ್ಲಿ ಸಂಪೂರ್ಣವಾಗಿ ಆ ಊರಿನ ಒಂದು 10 ಜನ ರೈತರಿಗೆ ಮಾತ್ರ ಜಮೀನಲ್ಲಿ ನೀರು ಮಳೆ ಹೆಚ್ಚಾಗಿ ಕೊಚ್ಚೋದಂತ ಸಂದರ್ಭದಲ್ಲೂ ಸಹ ಪರಿಹಾರ ಕೊಡಲಿಕ್ಕೆ ಈಗಲೂ ಅವಕಾಶ ಇದೆ. ಸೊ ಹಾಗಾಗಿ ಆ ರೀತಿ ಯಾವುದೇ ತಪ್ಪು ಗ್ರಹಿಕೆ ಮಾಡಿಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಈಗ ಕೃಷಿಕರ ಖಾತೆಯಲ್ಲಿ ಕೆಲವು ತಾಂತ್ರಿಕ ದೋಷಗಳಿರುತ್ತೆ. ನೀವಾಗಲೇ ಹೇಳಿದಾಗೆ ಆಧಾರ್ನ ಲಿಂಕ್ ಮಾಡದೇ ಇರತಕ್ಕಂಥದ್ದು ಅಂತ ಕಾರಣದಿಂದ ಒಮ್ಮೊಮ್ಮೆ ಬರ್ಲಿಕ್ಕೆ ಸಾಧ್ಯ ಇರಲ್ಲ ಅಂತ ಅನ್ಸುತ್ತೆ. ವಿಮಾ ಪರಿಹಾರ ಘೋಷಣೆ ಆಗಿರ್ತದೆ, ಅವರಿಗೆ ಅವ್ರ ಪರಿಹಾರದಲ್ಲಿ ಅವರು ಹೆಸರು ಸಹ ಲಭ್ಯ ಇರ್ತದೆ, ಅವರಿಗೆ ಪರಿಹಾರ ಬಂದಿರುತ್ತೆ, ಸರ್ಕಾರದಿಂದ ಬಂದಿರ್ತದೆ, ಅವರಿಗೆ ಖಾತೆಗೆ ಜಮಾ ಆಗಿರೋದಿಲ್ಲ. ಅದಕ್ಕೆ ಕಾರಣ ನಾನು ಆಗ್ಲೇ ಹೇಳಿದಾಗೆ ಅವರ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಲಿಂಕ್ ಆಗಿರೋದಿಲ್ಲ. ಆಧಾರ್ ಲಿಂಕ್ ಆಗಿದ್ದು NPCI ಸೀಡಿಂಗ್ ಆಗಿರೋದಿಲ್ಲ. KYC ಮಾಡಿಸಿ ಅಂತೇಳಿ ನಾವು ಪ್ರತಿ ದಿನ ರೇಡಿಯೋ ಮುಖಾಂತರ, ವಾರ್ತಾಪತ್ರಿಕೆಗಳ ಮುಖಾಂತರ ತಿಳಿಸ್ತಾ ಇದ್ದೇವೆ. ದಯಮಾಡಿ ರೈತ ಬಾಂಧವರು, ಯಾವ ಅಕೌಂಟ್ ನಂಬರ್ ಅನ್ನ ನೀವು ವಿಮೆ ಕಂತು ಪಾವತಿ ಮಾಡುವಾಗ ಕೊಟ್ಟಿರ್ತೀರಾ ಅಂತ ಅಕೌಂಟ್ ನಂಬರ್ಗೆ ಆಧಾರ್ ಲಿಂಕ್ ಆಗಿರಬೇಕು ಮತ್ತು NPCI ಸೀಡಿಂಗ್ ಆಗಿರಬೇಕು. ಅದನ್ನ ಖಾತೆಯನ್ನು ಹೊಂದಿರ್ತೀರಿ, ಆ ಬ್ಯಾಂಕ್ಗೆ ಸಂಪರ್ಕಿಸಿ ಅವರ ಮ್ಯಾನೇಜರ್ ಹತ್ರ ಮಾತಾಡಿ ಅದನ್ನ ನೀವು ರೆಕ್ಟಿಫೈ ಮಾಡಿಸ್ಕೊಂಡ್ರೆ ಪಾವತಿಯಲ್ಲಿ ಯಾವುದೇ ರೀತಿಯಾದಂತ ತೊಡಕ ಆಗೋದಿಲ್ಲ. ತಾವೊಬ್ಬರು ಕೃಷಿ ಅಧಿಕಾರಿಯಾಗಿ ಸಾಕಷ್ಟು ಅನುಭವವನ್ನು ಕೂಡ ಹೊಂದಿದ್ದೀರಿ, ಈ ಒಂದು ವಿಮೆಗೆ ಸಂಬಂಧಪಟ್ಟ ಸಾಕಷ್ಟು ಕೆಲಸವನ್ನು ಕೂಡ ಮಾಡಿದ್ದೀರಿ, ಪ್ರತಿಯೊಬ್ಬ ರೈತರು ಕೂಡ ಯಾಕೆ ವಿಮೆ ಮಾಡಬೇಕು ಅಂತ ಹೇಳಿ ತಾವು ಬಯಸ್ತೀರಿ? ಕಾರ್ಯಕ್ರಮದ ಪ್ರಾರಂಭದಲ್ಲೇ ಹೇಳಿದಾಗೆ ಕೃಷಿ ಅನ್ನೋದು ನಾವು ಹವಾಮಾನದ ಜೊತೆ ಆಡುವಂತಹ ಜೂಜಾಟ ಆಗಿರೋದ್ರಿಂದ ನಮ್ಮ ಸರ್ಕಾರ ಏನು ಈ ಜೂಜಾಟದ ಪರಿಸ್ಥಿತಿಯಲ್ಲೂ ಸಹ ಒಂದು ನಿಶ್ಚಿತ ಆದಾಯ ರೈತರಿಗೆ ಬರಬೇಕು ಅಂತ ಹೇಳಿ ಒಂದು ಉದ್ದೇಶ ಇಟ್ಟುಕೊಂಡು ಈ ಕಾರ್ಯಕ್ರಮನ ಜಾರಿಗೆ ಬಂದಿದೆ. ಇಂಥ ಸಂದರ್ಭದಲ್ಲಿ ನಾವು ಕೃಷಿಗೆ ಏನು ಬಿತ್ತನೆ ಬೀಜದಿಂದ ಹಿಡಿದು ಗೊಬ್ಬರದಿಂದ ಹಿಡಿದು ನಾವು ಕೂಲಿ ಹಾಳುಗಳಿಗೆ ಏನು ಖರ್ಚು ಮಾಡ್ತೀವಿ ಅದರ ಎಲ್ಲ ಇದನ್ನು ಪರಿಗಣಿಸಿದ್ರೆ ನಮ್ಮ ವಿಮಾ ಕಂತಿನ ಮೊತ್ತ ಬಹಳ ಕಡಿಮೆ ಇರ್ತದೆ. ಅದನ್ನೂ ಸಹ ನಾವು ಕೃಷಿಗೆ ಆಗುತ್ತಿರುವಂತಹ ಮೂಲ ಬಂಡವಾಳ ಅಂತಾನೆ ಪರಿಗಣಿಸಿ ನಾವು ಅದನ್ನ ಹಾಕದಂತ ಪಕ್ಷದಲ್ಲಿ ಖಂಡಿತವಾಗಲೂ ಎಲ್ಲವೂ ಕೈಮೀರಿ ಹೋದಂತಹ ಪಕ್ಷದಲ್ಲಿ ನಮಗೆ ಒಂದಷ್ಟು ಪರಿಹಾರ ಬರಲಿಕ್ಕೆ ಅವಕಾಶ ಇದೆ. ಇದನ್ನ ಹೊರತುಪಡಿಸಿದ್ರೆ ಬೇರೆ ಯಾವುದೇ ರೀತಿಯಲ್ಲೂ ಆ ಸಂದರ್ಭದಲ್ಲಿ ಬೆಳೆಗಳನ್ನು ಉಳಿಸಿಕೊಳ್ಳಿಕ್ಕೆ ಆಗದು. ಅಂತ ಸಂದರ್ಭದಲ್ಲಿ ಇದು ನಮಗೆ ಶ್ರೀರಕ್ಷೆಯಾಗಿ ಕಾಪಾಡೋದ್ರಿಂದ ದಯಮಾಡಿ ಎಲ್ಲಾ ರೈತ ಬಾಂಧವರು ಬೆಳೆ ವಿಮೆಗೆ ಒಳಪಡಿಸ್ಕೋಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೇನೆ. ಒಳ್ಳೆಯದು ಡಾಕ್ಟರ್ ಸುಷ್ಮಾ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ವಿಮಾ ಯೋಜನೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನ ಮಾಡಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. भाइयों, भूकंप संभावित पहाड़ी क्षेत्र में लैंडस्लाइड के खतरे के बारे में आज हमें भूविज्ञानी बताएंगे. सबसे पहली बात, कच्चे पहाड़ों पर मकान न बनाएं. पहाड़ी क्षेत्र में भारी निर्माण मिट्टी की पकड़ को ढीला करता है. ऐसे में भूकंप आने पर लैंडस्लाइड का खतरा बढ़ जाता है. इसलिए इमारतों के निर्माण के समय भूकंप से बचाव संबंधी मापदंडों का ख्याल रखना चाहिए. और मिट्टी की पकड़ मजबूत बनाने के लिए अधिक से अधिक पेड़ लगाएं. आपके हित में तत्पर NDMA. ಅರೆ ಸಂಗ್ರಾಮ್, ನಿನ್ನ ಹೊಲದಲ್ಲಿ ಕಳೆಗಳ ಹೇಳ ಹೆಸರಿಲ್ಲ, ದೂರ ದೂರದವರೆಗೆ ಹಚ್ಚ ಹಸಿರಿನಿಂದ ತುಂಬಿದೆ, ಇದನ್ನ ಹೇಗೆ ಮಾಡಿರುವಿ? ಇದು ಕೂಡ ಕೇಳುವ ವಿಷಯವೇ. ಇಂತಹ ಕೆಲಸವನ್ನು ಬಾಯರ್ನ ಲಾಡಿಸ್ ಮಾತ್ರ ಮಾಡಬಹುದು. ಲಾಡಿಸ್ ಕಳೆಗಳನ್ನು ಶೀಘ್ರವಾಗಿ ನಾಶಪಡಿಸುತ್ತದೆ ಹಾಗೂ ಇದರ ಸೇಫ್ನ ಟೆಕ್ನಾಲಜಿ ಬೆಳೆಗಳ ಹಸಿರುತನವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಬಾಯರ್ನ ಲಾಡಿಸ್, ಯಾವುದೇ ಸರಿಸಾಟಿ ಇಲ್ಲ. ರೈತ ಬಾಂಧವರೇ, ಇದರೊಂದಿಗೆ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಗುತ್ತದೆ. ನಮ್ಮ ನಾಳಿನ ಕಿಸಾನ್ ವಾಣಿಯಲ್ಲಿ ಹೈನು ಹೊನ್ನು